ಅದನ್ನ ಉಂಡವ ನೀ ನಮ್ಮ ಕಾ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಅದನ್ನ ಉಂಡವ ನೀ ನಮ್ಮ ಕಾ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ದೊಡ್ಡರ ಮಗಳಪ್ಪ ದೊಡ್ಡರ ಸೊಸಿಯಪ್ಪ ಹಂಚಕ ನಮ್ಮನಿಗೆ ಬರಲಿಲ್ಲೋ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಹಂಚಕ ನಮ್ಮನಿಗೆ ಬರಲಿಲ್ಲೋ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಬಡ ಬಡ ಬಂದಾನ ದೇವರ ಕೊನೆಗವ ಕಾನ ಐವತ್ತೊಂದ್ವಲ್ಲಿ ಸಜ ಮಾಡ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಐವತ್ತೊಂದ್ವಲ್ಲಿ ಸಜ ಮಾಡ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಬಡ ಬಡ ಬಂದಾನ ಅಡಗಿ ಕೊನೆಗವ ಕಾನ ಐವತ್ತೊಂದ್ಬಡಗಿ ಸಜ ಮಾಡ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಐವತ್ತೊಂದ್ಬಡಗಿ ಸಜ ಮಾಡ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಐವತ್ತೊಂದ್ಬಡಗಿ ಸಜ ಮಾಡಿ ಬಡಿಸಿವಾಗ ನಾದು ನೆಂಬಳು ಬಿಡಿಸಲಿಲ್ಲ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ನಾದು ನೆಂಬಳು ಬಿಡಿಸಲಿಲ್ಲ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಮುಂಜಲೆಯ ದಾಳ ಕೊಡ ನೀರ ಕಾಶಾಳ ಏಳರಿ ರಾಯ ಜಳಕಕ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಏಳರಿ ರಾಯ ಜಳಕಕ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಎಷ್ಟ ಬಡಿಸಿಕೊಂಡ ಎಷ್ಟ ಬಯಸಿಕೊಂಡ ನಾಚಿಕಿಲ್ಲೇನೆ ಸಖಿ ಬಾಲೆ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ನಾಚಿಕಿಲ್ಲೇನೆ ಸಖಿ ಬಾಲೆ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಬಡ ಬಡ ಬಂದಾಳ ಕೊಡನವ ವರದಾಳ ನಡೆದಾಳ ಗೌಡರ ಬಾವಿಗೆ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ನಡೆದಾಳ ಗೌಡರ ಬಾವಿಗೆ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಕುರಿ ಕಾಯೋ ಅಣ್ಣ ಗೋಳರ್ಯ ಕುರಿ ಕಾಯೋ ತಮ್ಮ ಗೋಳರ್ಯ ಗೌಡರ ಬಾವಿ ಎಲ್ಲೈತೋ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಎಲಕ್ಕೆ ಎಲಕ್ಕಿ ತೋಟ ಬಲಕ್ಕೆ ಬಾಳಿಯ ತೋಟ ನಟ ನಡುವೆ ಗಜಲಿಂಬೆ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ನಟ ನಡುವೆ ಗಜಲಿಂಬೆ ತಂಗಿ ತಮ್ಮೆಲ್ಲಿ ದೂರಾದ ತಂಗಿ ತಮ್ಮೆಲ್ಲಿ ದೂರಾದ ಈಗ ಕೇಳಿ ಗೀತೆ ನೀರಾಗ ನೆಲದಾಡಿ ನೀರಾಗ ನೆಲದಾಡಿ ಸೂರ್ಯ ಚಂದ್ರ ಮನ ಬೇಡಿ ಅದರಂತೆ ತಾಬೇಡಿ ಬೋರಾಡಿ ಎಳತಾನ ಜೋ ಅದರಂತ ತಾಬೇಡಿ ಬೋರಾಡಿ ಎಳತಾನ ಜೋ ಅದರಂತೆ ತಾಬೇಡಿ ಬೋರಾಡಿ ಎಳತಾನ ಜೋ ಅದರಂತ ತಾಬೇಡಿ ಬೋರಾಡಿ ಎಳತಾನ ಜೋ ಕೊಂಚಿಗಿ ಕೂಲ ಾಯಿ ಗೊಂಚಲ ಬಿಳಿ ಮೊತ್ತ ಕೊಂಚಿಗಿ ಕೂಲಾಯಿ ಗೊಂಚಲ ಬಿಳಿ ಮೊತ್ತ ಚಂದ ಮಾಡಿ ಕಟ್ಟಿದರ ತುಂಡ ಮಾಡಿ ಅಳತಾನ ಜೋ ಚಂದ ಮಾಡಿ ಕಟ್ಟಿದರ ತುಂಡ ಮಾಡಿ ಅಳತಾನ ಜೋ ಚಂದ ಮಾಡಿ ಕಟ್ಟಿದರ ತುಂಡ ಮಾಡಿ ಅಳತಾನ ಜೋ ಚಂದ ಮಾಡಿ ಕಟ್ಟಿದರ ತುಂಡ ಮಾಡಿ ಅಳತಾನ ಜೋ ಬಂಗಾರ ತೊಟ್ಟಿಲ ಬೆಳ್ಳಿಯ ಹೆಡಿ ಹಗ್ಗ ಬಂಗಾರ ತೊಟ್ಟಿಲ ಬೆಳ್ಳಿಯ ಹೆಡಿ ಹಗ್ಗ ತಡಿ ತಡಿ ತೂಗಿದರ ಕಡಿ ಕಡಿ ಅಳತಾನ ಜೋ ತಡಿ ತಡಿ ತೂಗಿದರ ಕಡಿ ಕಡಿ ಅಳತಾನ ಜೋ ತಡಿ ತಡಿ ತೂಗಿದರ ಕಡಿ ಕಡಿ ಅಳತಾನ ಜೋ ತಡಿ ತಡಿ ಅಳದಿದರ ಕಡಿ ಕಡಿ ಅಳತಾನ ಜೋ ತಣ್ಣೀರು ಬಿಸಿ ನೀರು ಹನ್ನೆರಡ ಕೊಡಪಾನ ತಣ್ಣೀರು ಬಿಸಿ ನೀರು ಹನ್ನೆರಡ ಕೊಡ